ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗೃತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಅಮ್ಮ ಅಮ್ಮ, ನಿಮ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೂ ಹೋಗು. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಲ್ಯಾಣ ಕರ್ನಾಟಕ ಉತ್ಸವ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಫೆಬ್ರವರಿ 24, 25 ಮತ್ತು 26 ವಸ್ತು ಪ್ರದರ್ಶನ, ಪುಸ್ತಕ ಪ್ರದರ್ಶನ, ಚಿತ್ರಕಲೆ ಮತ್ತು ಶಿಲ್ಪಕಲೆಗಳ ಪ್ರದರ್ಶನ, ಫಲ ಪುಷ್ಪ ಪ್ರದರ್ಶನ, ಶ್ವಾನಗಳ ಪ್ರದರ್ಶನ, ಚಿತ್ರಸಂತೆ, ಗಾಳಿಪಟ ಉತ್ಸವ, ಕೃಷಿ ಮೇಳ, ಮತ್ಸ್ಯ ಮೇಳ, ಖಾದ್ಯ ಮೇಳ, ಮ್ಯಾರಥಾನ್, ಸೈಕ್ಲಥಾನ್ ಉತ್ಸವದ ರಂಗು ಹೆಚ್ಚಿಸಲಿದ್ದು ಮಕ್ಕಳ ಹಬ್ಬ ಹಾಗೂ ಮಹಿಳಾ ಉತ್ಸವ ನಡೆಯಲಿವೆ. ಐತಿಹಾಸಿಕ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬನ್ನಿ, ಭಾಗವಹಿಸಿ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟೊಂದು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಆರಂಭಕ್ಕೆ ಕೇಳಿ, ಬಾಳೆ ಬೆಳೆ ಬೇಸಾಯ ಕುರಿತು ಶ್ರೀ ಸದಾನಂದ ಗೌಡರು ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಕೊಪ್ಪಳದ ಹಿರೇಸಿದ್ದೋಗಿ ಗ್ರಾಮದ ಡಮ್ರಹಳ್ಳಿಯ ಪ್ರಗತಿಪರ ರೈತರಾದಂಥ ಶ್ರೀ ಸದಾನಂದ ಗೌಡ ನಂದನಗೌಡರು ಅವರ ಈ ಬಾಳೆ ಬೆಳೆಯ ಬೇಸಾಯದ ಅನುಭವದ ನುಡಿಗಳನ್ನು ಹಂಚಿಕೊಳ್ಳುವಂತೆ. ಸದಾನಂದ ಗೌಡರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಗೌಡ್ರೆ. ತಾವು ಆರಂಭಿಕವಾಗಿ ಈ ಕೃಷಿ ಕ್ಷೇತ್ರಕ್ಕೆ ಬಂದ ಹಿನ್ನೆಲೆ? ಸರ, ಮೊದಲ ಮೆಕ್ಕೆಜೋಳ ಮತ್ತು ಶೇಂಗಾ ಇವನ್ನೆಲ್ಲ ಬೆಳೀತಿತ್ತು ಸರ. ಒಂದು ಸಲ ತೋಟಗಾರಿಕೆ ಇದರೊಳಗೆ ಹೋದಾಗ ನಿಮ್ಗೆ ಪ್ರೋತ್ಸಾಹನ ಅಗಿಗೆ ಕೊಡ್ತೀವಿ ಮತ್ತು ಡ್ರಿಪ್ಗೆ ಕೊಡ್ತೀವಿ, ನೀವು ಬಾಳೆ ಮಾಡಿ ಸರ್ ಅಂತ ಹೇಳಿದ್ ಸರ. ಆಯ್ತಂತ ನಾವು ಮಾಡಿದ್ವಿ ಸರ. ಅದು ಯಾವ ಥರ ಮಾಡಬೇಕು ಏನಂತ ಫಸ್ಟ್ ಅವರು ಹೇಳಿದ್ ಸರ. ಅದೇ ಥರನಾಗಿ ನಾವು ಹೊಲಕ್ಕೆ ಒಂದು ಎಕರೆಕ್ಕೆ ಒಂದು 10 ಗಾಡಿ ಗೊಬ್ಬರ ಕರೆದ್ವಿ ಸರ. ಅದು ಬಾಳೆ 10 ಗಾಡಿ ಕಡ್ದು ಸರ, ಹಿಂದೆಗಡೆ ಡ್ರಿಪ್ಪಿನ ಸಹಾಯಧನ ಕೊಟ್ರು ಸರ. ಆ ಡ್ರಿಪ್ಪಿನಿಂದ ನೀರು ಹರಿಸಿದ ಮ್ಯಾಗೆ ಸರ ಚೆನ್ನಾಗಿ ಬಂತು ಸರ. ಬಂದ ಮೇಲೆ ಒಂದು ಗೊನೆ 40 ಕೆಜಿ ಬಂತು ಸರ್. ಒಂದು ಎಕರೆಕ್ಕೆ 5-6 ಲಕ್ಷ ಬಂತು ಸರ್. ಹಂಗಾಗಿ ಚೆನ್ನಾಗಿ ಬಂತಂತಂದು ಇಲ್ಲಿ ತೋಟಗಾರಿಕೆ ಇಲಾಖೆಯವರು ನಮ್ಮ ಗೊನೆ ಕೂಡ ಮೊನ್ನೆ ಪುಷ್ಪ ಪ್ರದರ್ಶನ ತಂದು ಸರ್. ಹಂಗಾಗಿ ನಿನ್ನ ಉಳಿದ ಪೀಕಿಗೆ ಹೋಲಿಸಿದ್ರೆ ಬಾಳೆಗೆ ಉತ್ತಮ ಅಂತ ನಾವು ಇದು ಮಾಡಿ ಬಾಳೆ ಮಾಡಕತ್ತಿವಿ ಸರ. ಈಗ 2-3 ವರ್ಷ ಆಯ್ತು ಸರ. ಒಂದು ಎಕರೆಕ್ಕೆ 4-5 ಲಕ್ಷ ಬರ್ತು ಸರ. ಕನಿಷ್ಠ ಫಸ್ಟ್ ಒಂದರಿಂದ 1.5 ಲಕ್ಷ ರೂಪಾಯಿ ಖರ್ಚು ಬರ್ತು ಸರ. ಸೆಕೆಂಡ್ ಟೈಮು ಅದು ಖರ್ಚು ಇರೋಂಗಿಲ್ಲ ಸರ್. ಗೊಬ್ಬರ ಇದೆ ಅಷ್ಟೇ, 5 ಮತ್ತು 5 ಇರ್ತಲ್ಲ ಸರ್. ಸೆಕೆಂಡ್ ಕೂಡ 3-4 ಲಕ್ಷ ಆಗುತ್ತೆ ಸರ್. ಸದಾನಂದ ಗೌಡ್ರೆ, ಆರಂಭಿಕವಾಗಿ ಸಾಮಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಂಥ ಗೌಡ್ರು ದಿಢೀರ್ನಂತೇಳಿ ಈ ಬಾಳೆ ಬೆಳೆಯತ್ತ, ತೋಟಗಾರಿಕೆ ಬೆಳೆಗಳಾದ ಈ ಬಾಳೆಯತ್ತ ತಿರುಗು ನೋಡುವಂಥ ಒಂದು ಹಿನ್ನೆಲೆ ಏನಿತ್ತು ಅಂತ? ಹಂಗಲ್ಲ ಸರ, ಈ ಮೆಕ್ಕೆಜೋಳ ಹಾಕಲಿ ಏನಾಗಲಿ ಸರ, ಅದಕ್ಕೆ 75% ಖರ್ಚು ಬರ್ತದೆ ಸರ್. ಹಂಗಾಗಿ ಅದ್ರ ಉಳಿತಕ್ಕಂಥ ಲಾಭ ಭಾಳ ಕಡಿಮೆ ಸರ. ಈ ಬಾಳೆಯಲ್ಲಿರ್ತಕ್ಕಂಥ 1.5 ಲಕ್ಷ ಖರ್ಚು ಬರ್ತದೆ ಸರ. ಆದರೆ 5 ಲಕ್ಷ ಆದರೆ ಅಲ್ಲಿ 3-3.5 ಲಕ್ಷ ರೂಪಾಯಿ ಲಾಭ ಆಗುತ್ತೆ ಸರ್. ಹಂಗಾಗಿ ನಿನ್ನ ಉಳಿದ ಪೀಕಿಗೆ ಹೋಲಿಸಿರ ಭಾಳ ಲಾಭ ಅನ್ನಿಸ್ ಸರ. ಮತ್ತು ಲೇಬರ್ ಕೊರತೆ ಇರಲ್ಲ ಸರ್. ಅದಕ್ಕೆ ನಾನು ಒಬ್ಬತ್ತ ಮಾಡ್ಬೋದು ಸರ್. ಯಾಕಂದರೆ ಡೈಲಿ ಡ್ರಿಪ್ಗೆ ಇರ ಸರ್. ಮತ್ತು ಗ್ವನಿ ಕೂಡ ನಾವು ಕಡಿದಿಡ್ಬೋದು ಸರ್. ಮತ್ತು ಆಳಿಂದ ಇರಲ್ಲ ಸರ್. ರೋಗ ಕೂಡ ಕಡಿಮೆ ಸರ್. ಅದಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಫಸ್ಟ್ ಹಚ್ಚಮಂದು ಬಳಸಿದ್ರೆ ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ ಸರ್. ಈ ಇದು ಮೆಕ್ಕೆಜೋಳ ಆತ ಏನಂತ ಸರ, 3 ತಿಂಗಳಾದ ನಂತರ ಮತ್ತೆ ಒಂದು ಪೀಕ್ ಮಾಡಬೇಕು, ಮತ್ತೆ ಮಾಡ್ಕೊಂತ ಹೋಗ್ಬೇಕು. ಸುಮಾರು 2-3 ವರ್ಷ ಇದರಿಂದ ಚಿಂತೆ ಇರಲ್ಲ ಸರ್. ನೀರು ಚೆನ್ನಾಗಿತ್ತಂತ ಸರ, 3-4 ಪೀಕ್ ಚೆನ್ನಾಗಿ ಬರ್ತದೆ ಸರ್. ಸದಾನಂದ ಗೌಡ್ರೆ, ಬೇರೆ ಬೇರೆ ಬೆಳೆಯ ನಿರಂತರವಾದ ಕೃಷಿ ಚಟುವಟಿಕೆಗಳಿಗೆ ಶ್ರಮದ ಅವಶ್ಯಕತೆ ಭಾಳ ಇರ್ತದೆ. ಸದಾನಂದ ಗೌಡರಿಗೆ ಆರಂಭದ ದಿನಗಳಲ್ಲಿ ಏನೂ ಅರಿಯದ ಈ ಬಾಳೆ ತೋಟವನ್ನು ಮಾಡಲಿಕ್ಕೆ ಒಂದಷ್ಟು ಕಷ್ಟ ಆಗಿರಬೇಕು. ಆ ಹಿನ್ನೋಟವನ್ನು ನೆನೆಸ್ಕೊಳಕ್ಕಾಗುತ್ತಾ? ಹೌದು ಸರ್, ಫಸ್ಟ್ ಟೈಮು ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಸರ್. ಆ ಟೈಮ್ನಾಗ ಬ್ಯಾಂಕ್ನವ್ರು ಕೂಡ ಸಂಪರ್ಕಿಸಿ ಸರ್. ಅವರು ಬ್ಯಾಂಕ್ನವ್ರು ಕೂಡ ನಮ್ಗೆ ಬ್ಯಾಂಕಿನ ಏನೂ ಇಲ್ಲದೆ ನಿಮಗೆ ಕೊಡೋಕೆ ಹಿಂದೆ ಮುಂದೆ ಮಾಡಿದ್ರು ಸರ್. ಇವತ್ತು ಅವರೇ ನಮ್ಮ ಬ್ಯಾಂಕ್ನವ್ರು ಏನು ಲೋನ ತಗೋವಲ್ಲ ಅಲ್ರಿಗೌಡ್ರು ಅಂತ ಮನೆ ಹತ್ರ ಬರಕತ್ತಾರ. ಯಾಕಂದರೆ ಅವ್ರು ಬ್ಯಾಂಕ್ನಾಗ ಯಾಕೆ ಅಂತಾರಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಈಗ ಅವರು ನಮ್ಮೂರಾಗ ಕೇಳಿದ್ರಿ ಇವರು ಲೋನು ಕೊಡೋಕೆ ಹೆಂಗೆ ಅಂತಂದು, ಈಗೇನಂತಾರ ನೀವು ಯಾರಿಗೆ ಹೇಳ್ತೀರಿ ಗೌಡ್ರ ಅವ್ರಿಗೆ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಬಂದಿ ಸರ್. ಅಂದರೆ ಏನಂದರೆ ಈ ನಿನ್ನ ಉಳಿದಂಥ ಪೀಕಿಗೆ ಹೋಲಿಸಿದ್ರೆ ನಾವು ಅಲ್ಲೇ ಇದ್ದೀವಿ ಅಂತ ಸರ್. ಈಗ ಅವತ್ತು ನಾವು ಒಂದು ಪಂಪ್ ಸೆಟ್ ಇದ್ವಿ ಸರ್, ಈಗ ನಾನು 5-6 ಪಂಪ್ ಸೆಟ್ ಆಗಿವೆ ಸರ್. ಹೊಲ ಇರೋದು 3-4 ಎಕರೆ ಸರ್. ವರ್ಷ 2-3 ಎಕರೆ ಬಾಳೆ ಹಸ್ತಾ ಇದ್ದೀನಿ ಸರ್. ಮತ್ತು ಪಕ್ಕದ ಯಾರೋ ಲಾವಣಿ ಹಾಕ್ಯಂದು ಹಂಗಾಗಿ ಚೆನ್ನಾಗಿದ್ದೀನಿ ಸರ್. ಪ್ರತಿ ವರ್ಷವೂ ಪುಷ್ಪಪಲೋಷನಕ್ಕೆ ನಮ್ದಾಗ ಬಂದಿತ್ತಂದ್ರೆ ಸರ್. ಮೊನ್ನೆ ಇರ್ತಕ್ಕಂಥ ದೇವರು ಎಲ್ಲ ರೀತಿಯಿಂದ ಚೆನ್ನಾಗಿಟ್ಟಾನೆ ಸರ್. ನಾವು ಯಾ ಬೆಂಬಲ ಬೆಲೆನ ಕೇಳಕ್ಕೆ ಹೋಗಲ್ಲ ಸರ್. ಈ ನಮ್ಮ ಉದ್ದೇಶ ಏನು ಸರ, ನಾವು ಆಗಸ್ಟ್ ತಿಂಗಳದೊಳಗೆ ಬಾಯಿ ಸಜ್ಜಿ ಹಚ್ಚಿ ಸರ್ ಶ್ರಾವಣಕ್ಕೆ ಬಂದ್ಬಿಡು ಸರ್. ಆ ಟೈಮ್ನಾಗ ರೇಟ್ ಇದ್ದೇ ಇರ್ ಸರ್ ಶ್ರಾವಣದಾಗ. ಹಂಗಾಗಿ ಚೆನ್ನಾಗಿ ರೇಟ್ 8 ರೂಪಾಯಿಂದ 10-12 ರೂಪಾಯಿ ರೇಟ್ ಮಾರು ಸರ್. ಹಂಗಾಗಿ ಒಂದು 4-5 ಲಕ್ಷ ಬೆಳೆದು ಸರ್. ಬೇರೆ ರೈತರಿಗೆ ಹೋಲಿಕೆ ಮಾಡಿದಾಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಕೊಪ್ಪಳ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಅಷ್ಟಾಗಿ ಇರದೇ ಇದ್ದಂಥ ಈ ಒಂದು ಭೂಪ್ರದೇಶದಲ್ಲಿ ಸಂಪೂರ್ಣವಾಗಿ ನೀರಿನ ವ್ಯವಸ್ಥೆಯಲ್ಲೇ ಈ ಬಾಳೆ ತೋಟವನ್ನು ನಾವು ಇಡೀ ವರ್ಷ ಪೂರ್ತಿಯಾಗಿ ನಾವು ಗಮನದಲ್ಲಿಟ್ಕೊಂಡು ನಾವು ಆ ತೋಟವನ್ನು ಆರೈಕೆ ಮಾಡಬೇಕಾಗುತ್ತೆ. ಆದರೆ ಈ ನಿರಂತರವಾದ ನೀರಿನ ಒಂದು ವ್ಯವಸ್ಥೆ ಹೇಗೆ ಈ ಬಾಳೆ ತೋಟಕ್ಕೆ ಮಾಡಿಕೊಂಡಿದ್ದೀರಿ? ತಾವು ಪಂಪ್ಸೆಟ್ಗಳನ್ನೇ ಆಧರಿಸಿದ್ರು ಹೇಗಂತ? ಸರ್, ನಮ್ಮೂರು ತುಂಗಭದ್ರ ಪ್ರಾಜೆಕ್ಟ್ ಹೋಗಿದೆ ಸರ್. ನಮ್ಮ ಮಳೆ ಆಗದೆ ಇದ್ರೂ ಮಳೆ ಬಂದು ಹೋದ್ರೆ ನಮ್ಗೆ ಅಲ್ಲಿ ನೀರಿನ ಸಮಸ್ಯೆ ಇರಲ್ಲ ಸರ್. ಅಲ್ಲಿ ಹೊಲದಲ್ಲಿ ಬೋರ್ ಇಲ್ಲ ಸರ್, ಮನೆ ಮುಂದೆ ಬೋರ್ ಅದು ಸರ್. ನಮ್ಮದು ಹಿತ್ತಲ್ದಾಗ 3 ಸರ್, ಮನೆ ಮುಂದೊಂದು 4 ಬೋರ್ ಅದು ಸರ್. ನಮ್ಮ ಭೂಮಿ ಸ್ವಲ್ಪ ಇದ್ರೆ ನೀರು ಚೆನ್ನಾಗಿದೆ ಸರ್. ಹಂಗಾಗಿ ನಮ್ಮೂರಲ್ಲಿ ಇರ್ತಕ್ಕಂಥ ಭೂಮಿ 5-4 ಎಕರೆ ಸರ್. ಹಂಗಾಗಿ ಹೈನುಗಾರಿಕೆ ಮತ್ತು ಎಲೆಬಳ್ಳಿ ಮತ್ತು ಬಾಳೆ ಅಲ್ಲಿ ನಮ್ಮೂರಲ್ಲಿ ಇರ್ತಕ್ಕಂಥ ಫೇಮಸ್. ಇದೇ ಉದ್ದೇಶ ಇಟ್ಕೊಂಡು ಒಂದು ಸಲ ಫೇಮಸ್ ಆಗಿ ಚಿಕ್ಕ ಗ್ರಾಮ ಅದಕ್ಕೆ ಅದು ಬರಬೇಕಾದ್ರೆ ಆದರ್ಶ ಗ್ರಾಮ ಆಗಿ ಐತಂತಾನೆ ಬಂದೆ ಸರ್. ಅಲ್ಲಿ 10 ಎಕರೆ ಇರ್ತಕ್ಕಂಥ ಜಮೀನ್ದಾರ ಬಳ್ಳಿ ಎಣಿಕೆಯಾರ ಅಷ್ಟೇ ಅದರ ಸರ್. ಯಾರಿದ್ರು 3-4 ಎಕರೆ ಅಷ್ಟೇ ಇದೆ ಸರ್. ನಮ್ಮದು ಕೂಡ 3-4 ಎಕರೆ ಅಷ್ಟೇ ಇದೆ ಸರ್. ಹಂಗಿದ್ದು ಕೂಡ ವರ್ಷ 3-5 ಲಕ್ಷ ರೂಪಾಯಿ ನಾವು ಹೆಂಗಿದ್ರು ತೆಗಿತೀವಿ ಸರ್. ಸಾಮಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಂಥ ಸದಾನಂದ ಗೌಡರು ದಿಢೀರ್ನಂತೇಳಿ ತೋಟಗಾರಿಕೆ ಬೆಳೆಗಳತ್ತ ತಿರುಗಿ ನೋಡಿದಾಗ ಅಲ್ಲಿಯ ಭೂಮಿಯ ರಚನೆ, ಯಾಕೆಂದರೆ ಅಗಿಗಳನ್ನು ಮಾಡುವ ತಂದುಕೊಳ್ಬೇಕಾಗಿತ್ತು, ಹೊಸ ಹೊಸ ಈ ಬಾಳೆ ಅಗಿಗಳನ್ನು ತಂದುಕೊಳ್ಬೇಕಾಗಿತ್ತು, ಅವುಗಳನ್ನು ಎಲ್ಲಿಂದ ತಂದ್ಕೊಂಡ್ರಿ, ಹೇಗೆ ನಾಟಿ ಕ್ರಮವನ್ನು ಅನುಸರಿಸಿದ್ರಿ ಅಂತ? ನಾವು ತೋಟಗಾರಿಕೆ ಅಭಿನಯ ಶ್ರೀ ಅಂತ ಆಫೀಸ್ ಇದೆ ಸರ್, ಅವ್ರನ್ನ ಸಂಪರ್ಕಿಸಿದ್ವಿ ಸರ್. ಅವರು 1100 ರೂಪಾಯಿ ಕೊಟ್ಟು ಒಂದು ಸೇರ್ದಾರ ಮಾಡಿ ಸರ್. ಅಲ್ಲಿ ಅಮೌಂಟ್ ತುಂಬಿ ಸರ್, ಅವ್ರು ನಮ್ಮ ಮನೆಗೆ ತಂದು ಅಗಿ ಮುಟ್ಟು ಸರ್, ಜೈನಾಗಿ ಸರ್. ಅವನು ಅಲ್ಲಿಂದ ನಾವು ಇದು ಮಾಡಿದ್ವಿ ಸರ್. ಅವರು ಅಗಿ ಏನಾದರೂ ಬಂದರೆ ಅವರ ಇದು ಮಾಡ್ತಾರೆ ಸರ್. ಯಾವ ಒಂದು ತಳಿಯ ಬಾಳೆಯ ಬೆಳೆಯನ್ನು ಆರಂಭದಲ್ಲಿ ತಾವು ನಾಟಿ ಮಾಡಿದ್ರಿ? G9 ಅಂತ ಬಂದು ಅಗಿ ಬರ್ ಸರ್, ಅದು ಮಾಡಿದ್ವಿ ಸರ್. ಇತ್ತೀಚೆಗೆ ಮತ್ತೆ ಏಲಕ್ಕಿ ಬಾಳೆನ ಮಾಡೋಕ್ಕಂತ ಮಾಡಿವಿ ಸರ್. ಅನ್ನು ಸಾಮಾನ್ಯ ಒಂದು ಬಾಳೆ ತೋಟವನ್ನು ಕೈಗೊಂಡಂಥ ಸದಾನಂದ ಗೌಡರು ಈ ಏಲಕ್ಕಿ ಬಾಳೆ ಕಡೆ ತಿರುಗಿ ನೋಡ್ಲಿಕ್ಕೆ ಏನು ಕಾರಣ ಅಂತ? ಏಲಕ್ಕಿ ಬಾಳೆ ಇದಕ್ಕಿಂತ ಅದನ್ನು ರೇಟ್ ಚೆನ್ನಾಗಿತ್ತು ಸರ್. ಆದರೆ ಅದು 35-40 ರೂಪಾಯಿ ಕೆ ಜಿ ಮಾರಾಕತ್ತೆ ಸರ್. ಇದು 10-12-13 ರೂಪಾಯಿ ಮಾರು ಸರ್. ಹಂಗಾಗಿ ಅದು ಕೂಡ ನಾವು ಏಲಕ್ಕಿ ಬಾಳೆ ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತೆ ಸರ್. ಈ ಬಾಳೆ ತೋಟಕ್ಕೆ ಸಂಪೂರ್ಣವಾಗಿ ನೀರಾವರಿ ಸೌಲಭ್ಯ ತಮ್ಮಲ್ಲಿ ಇದೆ, ಆದರೆ ಆಗಿಂದಾಗೆ ನಿರಂತರವಾಗಿ ಬಾಧಿಸುವಂಥ ರೋಗಗಳು ಮತ್ತು ಈ ಕಾಂಡ ಕೊರಿಯುವ ಹುಳ ಇಂಥವೆಲ್ಲ ಬಾಧಿಸೋದು ಸಹಜ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನೇನು ಸಿಂಪರಣಾ ಕ್ರಮಗಳನ್ನು ಅಥವಾ ಹತೋಟಿ ಕ್ರಮಗಳನ್ನು ಕೈಗೊಳ್ತೀರಿ ಸದಾನಂದ ಗೌಡ್ರ? ಆದರೆ ಇಲ್ಲಿ ರೋಗಗಳು ಬರೋದು ಕಡಿಮೆ, ಆದರೆ ಅಂತಿಂಥವು ಏನೋ ಬರ್ತಲ್ಲ ಸರ್. ಇಲ್ಲಿ ಕೃಷಿ ತಜ್ಞ ಪ್ರದೀಪ್ ಅವ್ರನ್ನ ಸಂಪರ್ಕಿಸಿದಾರ, ಅವ್ರು ಏನು ಹೇಳ್ತಾರೆ ಆ ಮಾರ್ಗದರ್ಶನ ನಾವು ಮಾಡ್ತೀವಿ ಸರ್. ಸಾಕಷ್ಟು ನೀರಾವರಿ ಸೌಲಭ್ಯ ಇದೆ, ಜೊತೆಗೆ ಕೇವಲ ವರ್ಷಕ್ಕೆ 2 ಬಾರಿ ತಮಗೆ ಈ ಬಾಳೆ ತೋಟದಿಂದ ಬೆಳೆಯನ್ನ ನಿರೀಕ್ಷೆ ಮಾಡ್ಬೋದು. ಇನ್ನು ಉಳಿದಂಥ ದಿನಗಳಲ್ಲಿ ಅಥವಾ ಉಳಿದಂಥ ಬಾಳೆ ತೋಟದ ಮಧ್ಯದಲ್ಲಿ ಈ ಎಲೆ ಬಳ್ಳಿ ಅಥವಾ ಈ ಬೇರೆ ಬೇರೆ ಕೃಷಿಯನ್ನು ಅಂದರೆ ತರಕಾರಿ ಬೆಳೆಗಳನ್ನು ಮತ್ತು ಇಂಥ ಬೆಳೆಯನ್ನು ಬೆಳಿಬೋದಾಗಿತ್ತೇನಲ್ವಾ? ತರಕಾರಿ ಫಸ್ಟ್ ಬಾಳೆ ಹಚ್ತೀವಿ ಸರ್, ಅವಾಗ ತರಕಾರಿ ಹಚ್ಬೋದು ಸರ್. ಫಸ್ಟ್ ಉಳ್ಳಾಗಡ್ಡೆಗೆ ಸರ ದಂಡಿಗೆ ಬಾಳೆ ಹಚ್ಚಿರ್ತೀವಿ ಸರ್. ಉಳ್ಳಾಗಡ್ಡೆ ಬಂದ ನಂತರ ಬಾಳೆ ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್. ಹಂಗಾಗಿ 2 ಲಾಭ ಆಗುತ್ತೆ ಸರ್. ಒಂದೇ ಬಾರಿ ತಾವು ಬಂಡವಾಳವನ್ನು ತೊಡಗಿಸ್ಬೇಕಾಗುತ್ತೆ ಆರಂಭದ ಮೊದಲನೇ ವರ್ಷದಲ್ಲಿ, ಯಾಕಂದರೆ ಮುಂದಿನ ವರ್ಷದಲ್ಲೆಲ್ಲ ಬರೀ ಕಟಾವು ಮಾಡಿದ್ರೆ ಮತ್ತೆ ಅವ್ರ ಪಕ್ಕದಲ್ಲೇ ಮತ್ತೊಂದು ಕುಡಿ ಹೊಡೆದಿರುತ್ತೆ, ಅದರಿಂದ ಮತ್ತೆ ಬೇರೆ ಬೆಳೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು, ಅಷ್ಟಾಗಿ 2 ವರ್ಷ ಖರ್ಚು ಇರೋದಿಲ್ಲ ಅಂತ ಹೇಳ್ತಾ ಇದ್ರಿ. ಈ ರೀತಿಯಾದ ನಿರಂತರವಾದ ಒಂದು ಬಾಳೆ ಪದ್ಧತಿಯನ್ನು ಎಷ್ಟು ವರ್ಷಗಳ ಕಾಲದವರೆಗೆ ಅದೇ ಒಂದು ನಿರಂತರವಾದ ಪದ್ಧತಿಯನ್ನು ನಮಗೆ ಮುಂದುವರಿಸ್ಬೋದು ತಾವು? ಸರ್, ಅದು ಒಂದೇ ಬಿಡುತ್ತಲ್ಲ ಸರ್, ಅವ ಮಗ್ಳು ಒಂದು ಮರಿ ಬಿಟ್ಬಿಡ್ತೀವಿ ಸರ್. ಅದನ್ನು ಕಟಾವಾದ ನಂತರ ಅನ್ನ ಎಲ್ಲ ಕ್ಲೀನ್ ಮಾಡಿ ಅನ್ನು ಬಿಡ್ತೀವಿ ಸರ್. ಅದು ಚೆನ್ನಾಗಿ ಬರ್ತದೆ, ಆದರೆ ಪ್ರತಿ ಅನ್ನುವಷ್ಟು ಕ್ಲೀನ್ ಮಾಡಿ ಕಡಿ ಒಗೆದು ಬಿಡ್ತೀವಿ ಸರ್. ಎಲ್ಲ ಸೀಗ್ರಾಗಿ ಏನೋ ತರಂಗಿಲ್ಲ, ಅದು ಕೂಡ ಫಸ್ಟ್ ಕ್ರಾಪಿನ ಥರನೇ ಬರುತ್ತೆ.

ಕೊಡ್ರೆ ಈ ಬಾಳೆ ಬೆಳೆಯನ್ನು ಕಂಡಾಗ ಪಕ್ಕದ ಮರಿ ಒಡೆಯೋದು ಸಹಜ. ಆದರೆ ನಮಗೆ ಈ ಬೆಳೆ ಕಟಾವು ಮಾಡಿ ಆದ ನಂತರ ಸಂಪೂರ್ಣವಾಗಿ ದೊಡ್ಡ ಬಾಳೆ ದಿಂಡನ್ನು ಕಟಾವು ಮಾಡಿ ನಾವು ಹೊರಗೆ ಎಸಿತೇವೆ. ಅದರ ಪಕ್ಕದ ಮರಿಯನ್ನು ಬಿಟ್ಟಾಗ ಅದರ ಜೊತೆಯಲ್ಲಿ ಸಾಕಷ್ಟು ಮರಿಗಳನ್ನು ಕೂಡ ಪಕ್ಕಲು ಹೊಡೆದಿರ್ತತೆ, ಮರಿ ಹೊರಗೆ ಬಂದಿರ್ತವೆ. ಆದರೆ ಈ ಬೇರೆ ಬೇರೆ ಬಾಳೆ ಬೆಳೆಯುವಂಥ ಆಸಕ್ತ ರೈತ ಬಾಂಧವರು ಏನಾದರೂ ತಮ್ಮ ಬಳಿಗೆ ಬಂದು ಆ ಮರಿಗಳ ಬೇಡಿಕೆಯನ್ನು ಇಟ್ಟಾಗ ಅವ್ರಿಗೆ ಅದನ್ನು ಕೊಡ್ತಿರೋ ಹೇಗೆ ಅಗಿಗಳನ್ನು? ಕೊಡ್ತೀವಿ ಸರ್. ಹೆಂಗೆ ನಮ್ಮಿಂದ ಇನ್ನೊಬ್ರಿಗೆ ಅನುಕೂಲ ಆಗ್ಬೇಕು ಸರ್, ಯಾರಾದರೂ ಬಂದರೆ ಒಯ್ತಾರೆ ಸರ್, ಹಂಗೇನಿಲ್ಲ. ಆದರೆ ಈ ಇತ್ತೀಚೆಗೆ ಏನಾಯ್ತು ಸರ್, ಬೇರೆ ಕಡೆ ಈಗಿಂತ ಆಫೀಸ್ ಹತ್ರ ಈ ಬೇರೆ ಕಡೆ ಅಗಿ ತನ್ನಿಸ್ತಾರೆ ಸರ್, ಇಲ್ಲಿ ಅಗಿಕ್ಕಿಂತ ಅವ ಇಳುವರಿ ಚೆನ್ನಾಗಿ ಬರಕತ್ತಿರ ಸರ್, ಹಂಗಾಗಿ ಚೈನ್ ಆಗಿ ಅವನ್ನೆಲ್ಲ ತಂದು ತಂದು ಹಸ್ತಾರೆ ಸರ್ ನಮ್ಮೂರಾಗ. ಆದರೆ ಅಗತ್ಯ ಬಿದ್ದರೆ ಯಾರ ಬಂದ್ರೆ ಒಯ್ತಾರೆ ಸರ್. ಈಗ ಸದ್ಯ ಯಾವ ತಳಿಯ ಬೆಳೆ ಬಾಳೆ ಬೆಳೆಯನ್ನು ಬೆಳೀತಾ ಇದ್ದೀರಿ ತಾವು? ಈಗ G9 ಅಂದಾಗಿ ಬೆಳೀತಾ ಇದ್ದೀವಿ ಸರ್. ಅದು 60-70 ಕೆಜಿ ಬಂದಿದೆ ಸರ್ ಮೊನ್ನೆ ನಮ್ದೆಲ್ಲ ಗೊನೆ ಸರ. ಸರ್ ಎಲ್ಲವೂ 50-60-40 ಬಂದವು ಸರ್. ವಾರ್ಷಿಕವಾಗಿ ಈ ಬಾಳೆ ಬೆಳೆ ತೋಟದ ನಿರ್ವಹಣೆಗೆ ಎಷ್ಟು ಖರ್ಚು ತಗಲುತ್ತೆ, ಮತ್ತು ಆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದಾದ ನಂತರ ಉಳಿಬಹುದಾದಂಥ ಒಂದು ಆದಾಯ? ಎಕರೆಕ್ಕೆ 3-4 ಲಕ್ಷ ಉಳಿಬೋದು ಸರ್. ಒಂದು 5 ಲಕ್ಷಕ್ಕಾಗ ಸರ್, 1-1.5 ಲಕ್ಷ ರೂಪಾಯಿ ಖರ್ಚು ಬಂದರು ಸರ್. ಈ ಫಸ್ಟ್ ತೋಟಗಾರಿಕೆ ಬೆಳೆಯಿಂದ ಸಹಾಯಧನ ಬಂದಿರ್ತಲ್ಲ ಸರ್, ಹಂಗಾಗಿ ಅದು 75% ಉಳಿತಾಯನಾಗುತ್ತೆ ಸರ್. ಫಸ್ಟ್ ಹಾಕ್ಬೇಕಾದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಬರ್ ಸರ್, ಮತ್ತು 5 ಕೂಡ ಕೊಡ್ತಾರೆ ಸರ್ ಪ್ರಸಾದನ, ಮತ್ತು ಡ್ರಿಪ್ಪಿನ ಕೂಡ ಕೊಡ್ತಾರೆ, ಹಂಗಾಗಿ ಅನುಕೂಲ ಆಗುತ್ತೆ ಸರ್. ಅನುಕೂಲದ ಕೃಷಿಯ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದೀರಿ, ಮತ್ತು ನಿರಂತರವಾಗಿ ಸುದೀರ್ಘವಾಗಿ 1-2-3 ವರ್ಷಗಳ ಕಾಲ ಒಂದೇ ಏಕ ಬೆಳೆಯ ಬಾಳೆ ಬೆಳೆಯನ್ನು ಬೆಳೆದ್ರ ಜೊತೆಗೆ ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಶ್ರಮದಲ್ಲಿ ಅಧಿಕ ಇಳುವರಿಯನ್ನು ಕಂಡುಕೊಂಡು ಅದರಲ್ಲಿ ಸಾಕಷ್ಟು ಸಂತೃಪ್ತಿಯ ಕೃಷಿ ಜೀವನವನ್ನು ನಡೆಸ್ತಾ ಇದ್ದೀರಿ ಸದಾನಂದ ಗೌಡ್ರೆ. ನಮ್ಮ ಎಲ್ಲ ರೈತ ಬಂಧುವರ ಪರವಾಗಿ ತಮಗೆ ಅಭಿನಂದನೆಗಳು. ತಮ್ಮ ಕೃಷಿ ಜೀವನ ಮತ್ತಷ್ಟು ಸುಧಾರಣೆಯತ್ತ ಸಾಗಲಿ, ಜೊತೆಗೆ ಇನ್ನಷ್ಟು ಅತಿ ಹೆಚ್ಚಿನ ಇಳುವರಿಯನ್ನು ನೀಡುವಂಥ ಬೇರೆ ಬೇರೆ ಬಾಳೆ ಬೆಳೆಯನ್ನು ಬೆಳೆಯುವಂಥ ರೈತರು ತಾವಾಗಿ ಹೊರಹೊಮ್ಮಲಿ ಅನ್ನುವಂಥ ಆಶಯ ನಮ್ಮದು. ತಮಗೆ ಅಭಿನಂದನೆಗಳು, ನಮಸ್ಕಾರ. ಇದುವರೆಗೂ ಬಾಳೆ ಬೆಳೆ ಬೇಸಾಯ ಕುರಿತು ಶ್ರೀ ಸದಾನಂದ ಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಪ್ರಸಾದ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ TB ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? TB ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ TB ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಇದೀಗ ಕೇಳಿ ಒಂದು ಕೃಷಿ ಗೀತೆಯನ್ನ. ಬಿತ್ತನೆಯಾದ 45 ದಿನಗಳ ಮೇಲೆ ಚಿಗುಟಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, 200 ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ, ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡೆ ದಂಡೆ. ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ.

ಕವರ್ ಮಾಡ್ಕೋತಾ ಬಂದ್ರು. ಅವರು ಹಾಡ್ ಹಾಡ್ತಾ ಇದ್ರು, ನಾಟಕ ಮಾಡ್ತಾ ಇದ್ರು, ಮತ ಚಲಾಯಿಸೋದಕ್ಕೆ ಜನರನ್ನ ಪ್ರೇರೇಪಿಸ್ತಾ ಇದ್ರು. ಅದಕ್ಕೋಸ್ಕರ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಹೀಗೆ ಹೋಗ್ತಾ ಹೋಗ್ತಾ ಎಲ್ರಿಗೂ ವೋಟಿಂಗ್ ಬಗ್ಗೆ ತಿಳಿಸ್ತಾ ಇದ್ರು. ಎಲ್ಲೇ ಹೋದ್ರು ಕರಪತ್ರಗಳನ್ನು ಹಂಚ್ತಾ ಇದ್ರು, ಪೋಸ್ಟರ್ಗಳನ್ನು ಹಚ್ತಾ ಇದ್ರು, ಬ್ಯಾನರ್ಗಳನ್ನು ಹಾಕ್ತಾ ಇದ್ರು, ಮತ್ತೆ ಮನೆ ಮನೆಗೆ ಹೋಗಿ ಅವರಿಗೆ ಚುನಾವಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ರು. ಆದ್ರೆ ಅಂಕಲ್, ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕ